ಕೇಳುವರಿ, ಇದುವರೆಗೆ ಇಂದಿನ ಘನ ಕೃಷಿ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿಯಲ್ಲಿ ನಟ್ಟು ಕಳಿಸುವುದು ಈ ಕುರಿತು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಐಶ್ವರ್ಯ ಟ್ರಾಕ್ಟರ್ಸ್ ವತಿಯಿಂದ ವಿಶೇಷ ಕೊಡುಗೆ. ಹೊಸ ಟೆಕ್ನಾಲಜಿಯೊಂದಿಗೆ ಹೊಸ ಭರವಸೆ, ಅಧಿಕ ಶಕ್ತಿ, ಕಡಿಮೆ ಮೇಂಟೆನೆನ್ಸ್ ಹಾಗೂ ಕಡಿಮೆ ಡೀಸೆಲ್ ಬಳಕೆ. 60 ವರ್ಷದಲ್ಲಿ 12 ಲಕ್ಷಕ್ಕೂ ಅಧಿಕ ರೈತರ ವಿಶ್ವಾಸದ ಟ್ರಾಕ್ಟರ್. ಟ್ರಾಕ್ಟರ್ನೊಂದಿಗೆ ರೋಟಾವೇಟರ್ ಉಚಿತ. ಅಧಿಕೃತ ಮಾರಾಟಗಾರರು ರೇಣುಕಾ ಮೋಟಾರ್ಸ್, ಭಾರತ್ ಬೆಂಜ್ ಶೋರೂಮ್ ಹಿಂದುಗಡೆ, ಬೆಂಗಳೂರು ಎನ್ಎಸ್ ಹೈವೇ, ಹಳೆ ಜುಮನಾಳ್ ರೋಡ್, ವಿಜಯಪುರ. ದೂರವಾಣಿ ಸಂಖ್ಯೆಗಳು 8792042255. ಇನ್ನೊಂದು 9620922255. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಈಗ ಕೇಳಿ ಕೆಲವು ಜನಪದ ಗೀತೆಗಳನ್ನು. ಸಾಧನೆ ಮಾಡು, ದಿವ್ಯಗೀತೆ ಸಾರಿದನ ಧ್ಯಾನ ಮಾಡು, ಹೃದಯವೆಂಬ ಗುಡಿಯಾಗಿಟ್ಟು ಪೂಜೆ ಮಾಡು. ಅಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಅಲ್ಲಿ ನೋಡು, ಚೆಲುವ ಕೃಷ್ಣನ ನೋಡು, ಚೆಲುವೆ ರಾಧೆಯ ನೋಡು, ಬೃಂದಾವನವ ನೋಡು, ಬೃಂದಾವನವ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಅಲ್ಲಿ ನೋಡು, ಚೆಲುವ ಕೃಷ್ಣನ ಗೆಜ್ಜೆ ಘಲ್ಲು ಸಾಧೆಮುತ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ, ಓಹೋ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ. ಘಲ್ಲು ಘಲ್ಲೆನುತ, ಗೆಜ್ಜೆ ಘಲ್ಲು ಸಾಧೆಮುತ, ಗೆಜ್ಜೆ ಘಲ್ಲು ಸಾಧೆಮುತ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ, ಓಹೋ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ. ಅರೆದರು ಅರಿಶಿಣವ ಅದಕ್ಕೆ ಬೆರೆಸಾರು ಸುಣ್ಣವ, ಅರೆದರು ಅರಿಶಿಣವ ಅದಕ್ಕೆ ಬೆರೆಸಾರು ಸುಣ್ಣವ, ಅಂದ ಉಳ್ಳ ರಂಗನ ಮೇಲೆ ಚೆಲ್ಲಿದರು ಕುಳಿಯೋ, ಅಂದ ಉಳ್ಳ ರಂಗನ ಮೇಲೆ ಚೆಲ್ಲಿದರು ಕುಳಿಯೋ, ಓಹೋ ಚೆಲ್ಲಿದರು ಕುಳಿಯೋ, ಓಹೋ ಚೆಲ್ಲಿದರು ಕುಳಿಯೋ. ಗಲ್ಲು ಗಲ್ಲನು ತಾಗೆಜ್ಜೆ ಗಲ್ಲು ಸಾಧೆಮುತ, ಗೆಜ್ಜೆ ಗಲ್ಲು ಸಾಧೆಮುತ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ, ಓಹೋ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ. ಒಳ್ಳೆ ಒಪ್ಪದೋ ಕುಳಿಯೋ, ತುಪ್ಪದೋ ಕುಳಿಯೋ, ಒಳ್ಳೆ చల్వయ్యా చల్వో తాని తందన్న చిన్మయారు పే కోలన్న కోల ಬೆಟ್ಟದ ಮೇಗಣ ಜಲ್ಲೆ ಬಿದಿರು ಬೇಲಿ ಮೇಗಣ ಸೋರೆ ಬುರುಡೆಲ್ಲೋದು ಕಿನ್ನುಡಿ ನುಡಿಸೋ ಮ್ಯಾರಯ್ಯ ಬೆಟ್ಟದ ಮೇಗಣ ಜಲ್ಲೆ ಬಿದಿರು ಬೇಲಿ ಮೇಗಣ ಸೋರೆ ಬುರುಡೆಲ್ಲೋದು ಕಿನ್ನುಡಿ ನುಡಿಸೋ ಮ್ಯಾರಯ್ಯ ಚಲ್ವಯ್ಯ ಚಲ್ವೋ ತಾರಿ ತಂದನ ಚಿನ್ನ ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ ಹೈ ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಚಲ್ವಯ್ಯ ಚಲ್ವೋ ತಾರಿ ತಂದನ ಚಿನ್ಮ ಯಾರು ಬೇ ಕೋಲಂದ ಕೊಲೆ ಚಿನ್ಮ ಯಾರು ಬೇ ಕೋಲಂದ ಕೊಲೆ ನಮ್ಮ ಕೇರಿಗ್ ಬಂದರೀಗ ಕರಿಯ ಕಂಬಳಿ ಗದ್ದೆ ಹೂಡಿ ತಂದು ಕೊಡುವೆನ್ ಗಂಧ ವಿಳ್ಯವಾ ನಮ್ಮ ಕೇರಿಗ್ ಬಂದರೀಗ ಕರಿಯ ಕಂಬಳಿ ಗದ್ದೆ ಹೂಡಿ ತಂದು ಕೊಡುವೆನ್ ಗಂಧ ವಿಳ್ಯವಾ ಚಲೋ ಕೊಳ್ಳಿ, ವೀಳ್ಯನಾದ್ರೂ ಮೆದ್ದುಕೊಳ್ಳಿ, ಬಂದ ಕಾರ್ಯ ಹೇಳಿ ತಮ್ಮಯ್ಯ. ಕಂಧನಾದ್ರೂ ಧರಿಸಿಕೊಳ್ಳಿ, ವೀಳ್ಯನಾದ್ರೂ ಮೆದ್ದುಕೊಳ್ಳಿ, ಬಂದ ಕಾರ್ಯ ಹೇಳಿ ತಮ್ಮಯ್ಯ. ಚಲವಯ್ಯ ಚಲೋ ತಾನಿ ತಂದನ ಚಿನ್ನ ಯಾರು ಕೇ ಕೋಲನ ಕೋಲೆ, ಚಿನ್ನ ಯಾರು ಕೇ ಕೋಲನ ಕೋಲೆ.